ಮೊಗದ ಹಸಿರು ಬೆಳೆ, ಕಪ್ಪು ಮಣ್ಣ ಮೊಗದ ಕಳೆ, ಕಪ್ಪು ಮಣ್ಣ ಮೊಗದ ಕಳೆ, ಕಪ್ಪು ಮಣ್ಣ ಮೊಗದ ಕಳೆ. ಸೂರ್ಯ ಚಂದ್ರ ಚಿಕ್ಕೆಗಳೇ ನಮ್ಮ ಹಿರಿಯ ಒಕ್ಕಲು, ನಮ್ಮ ಹಿರಿಯ ಒಕ್ಕಲು, ನಮ್ಮ ಹಿರಿಯ ಒಕ್ಕಲು. ನೂರು ಭಾವ ಭಾಷೆ ನೆಲೆ, ನೂರು ಬಣ್ಣ ವೇಷ ಕಲೆ, ಚಂದದ ಹಕ್ಕಿಗಳೇ ನಮ್ಮ ಹಾಡು ಬದುಕಲು, ನಮ್ಮ ಹಾಡು ಬದುಕಲು. ನನ್ನ ದೇಶ, ನನ್ನ ಜನ, ನನ್ನ ಮಾಯ ಪ್ರಾಣಗಳ. ನನ್ನ ದೇಶ, ನನ್ನ ಜನ, ನನ್ನ ಮಾನ ಪ್ರಾಣಗಳ. ತಿಕ್ಕಿ ತೊಳೆ ವರ್ತಮಾನ ಜೀವ ಕಳೆ, ವರ್ತಮಾನ ಜೀವ ಕಳೆ, ವರ್ತಮಾನ ಜೀವ ಕಳೆ. ಬುಕ್ಕೇರಲಿ ಬಾಳ ಹೊಳೆ ಆ ಭವಿಷ್ಯದೊಡಲಿಗೆ, ಆ ಭವಿಷ್ಯದೊಡಲಿಗೆ, ಆ ಭವಿಷ್ಯದೊಡಲಿಗೆ. ಮೈ ಕೊಡವಿದೆ ಮೂಕ ಜನ, ಕೈ ಹಿಡಿಯಿರಿ ನಾಲ್ಕು ಚಣ, ಎಲ್ಲ ಗುಣ ಸಮೃದ್ಧ ಬಾಳಿಗೆ, ಆ ಸಮೃದ್ಧ ಬಾಳಿಗೆ, ಆ ಸಮೃದ್ಧ ಬಾಳಿಗೆ. ನನ್ನ ದೇಶ, ನನ್ನ ಜನ, ನನ್ನ ಮಾನ ಪ್ರಾಣಗಳ. ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ, ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ, ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ, ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ, ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ. ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಇದೀಗ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಈಗ ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕೇಳುಗರೆ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಟೊಮೆಟೊ ಬೆಳೆಗೆ ತಗುಲುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮ, ಈ ವಿಷಯವಾಗಿ ಡಾಕ್ಟರ್ ದೇವರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಭಜನೆ ಪದ ಮೂಡಿಬರಲಿದೆ. ಮೊದಲಿಗೆ ಜಾಹೀರಾತು. RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಎಲ್ಲ ರೈತ ಬಾಂಧವರಿಗೂ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಚಿಂತಾಮಣಿ ಕೃಷಿ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ದೇವರಾಜ್ ಅವರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡೋಣ. ಟೊಮೆಟೊ ಬೇಸಾಯದಲ್ಲಿ ಟೊಮೆಟೊ ಗಿಡಗಳಿಗೆ ಯಾವ್ಯಾವ ಒಂದು ರೋಗಗಳು ಬರ್ತವೆ ಮತ್ತು ಅವುಗಳ ನಿಯಂತ್ರಣ ಮಾಡುವುದು ಹೇಗೆ ಅನ್ನೋದ್ರ ಕುರಿತು ಈಗ ಮಹತ್ವವಾದ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಡಾಕ್ಟರ್ ದೇವರಾಜ್ ಸರ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ಈ ಒಂದು ಟೊಮೆಟೊ ಬೇಸಾಯದಲ್ಲಿ ಈ ಒಂದು ಶಿಲೀಂಧ್ರ ನಾಶಕಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಿ. ಯಾವ್ಯಾವ ಒಂದು ಮಹತ್ವವಾದ ಮಾಹಿತಿ ನಮ್ಮ ರೈತ ಬಾಂಧವರಿಗೆ ಬೇಕಾಗ್ತದೆ ಹೇಳಿ. ಟೊಮೆಟೊ ಬೆಳೆಯಲ್ಲಿ ಸೊ ಹಲವಾರು ಶಿಲೀಂಧ್ರಗಳಿಂದ ಬರತಕ್ಕಂಥ ರೋಗಗಳು ನಾವು ಗಮನಿಸ್ಬೋದು. ಸೊ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳು ಅಂತಂದರೆ ಸಸಿ ಮಡಿಯಲ್ಲಿ ಸಸಿಗಳು ಸಾಯುವಂಥ ಒಂದು ರೋಗ ಅಥವಾ ಅದನ್ನು ಡ್ಯಾಂಪಿಂಗ್ ಆಫ್ ಅಂತ ಹೇಳ್ತೀವಿ. ಆಮೇಲೆ ಮೊದಲನೇ ಅಂಗಮಾರಿ ರೋಗ, ಸೊ ಎರಡನೇ ಅಂಗಮಾರಿ ರೋಗ, ಹಣ್ಣು ಕೊಳೆ ರೋಗ, ಬೂದಿ ರೋಗ, ಆಮೇಲೆ ಎಲೆ ಚುಕ್ಕೆ ರೋಗ ಮತ್ತು ಚಿಬ್ಬು ರೋಗ. ಸೊ ಇವು ಕೆಲವು ಪ್ರಮುಖವಾಗಿರ್ತಕ್ಕಂಥ ಶಿಲೀಂಧ್ರ ರೋಗಗಳು. ಸೊ ಇದರಲ್ಲಿ ಈ ಹಣ್ಣು ಕೊಳೆ ರೋಗ ಅಥವಾ ಫ್ರೂಟ್ ರಾಟ್ ಅಂತ ಏನು ಹೇಳ್ತೀವಿ, ಸೊ ಇಲ್ಲಿ ಸಾಮಾನ್ಯವಾಗಿ ಈ ಎರಡನೇ ಅಂಗಮಾರಿ ರೋಗದಿಂದ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಶಿಲೀಂಧ್ರ ಏನೇ ಇರುತ್ತೆ, ಸೊ ಅದರಿಂದಾನೇ ಸಹ ಈ ಹಣ್ಣು ಕೊಳೆಯುವ ರೋಗನೂ ಸಹ ಬರುತ್ತೆ. ಅಂದರೆ ಈ ಕಾಯಿಗಳು ಮೆಚೂರ್ ಆಗುವಂಥ ಟೈಮಲ್ಲಿ ಭೂಮಿ ಮಟ್ಟದಲ್ಲಿ ಇರ್ತಕ್ಕಂಥ ಹಣ್ಣುಗಳು ಈ ಒಂದು ಹಣ್ಣು ಕೊಳೆ ರೋಗಕ್ಕೆ ತುತ್ತಾಗುವಂಥ ಸಂಭವ ಜಾಸ್ತಿ ಇರುತ್ತೆ. ಯಾಕೆಂದರೆ ಮಳೆ ಬಿದ್ದ ಅಂಥ ಟೈಮಲ್ಲಿ ಈ ಮಣ್ಣಿನಲ್ಲಿರ್ತಕ್ಕಂಥ ಈ ಶಿಲೀಂಧ್ರ, ಸೊ ಮಳೆ ಬಿದ್ದ ಟೈಮಲ್ಲಿ ಕಾಯಿಗಳ ಮೇಲೆ ಸಿಡಿದು ಕಾಯಿ ಮೇಲೆ ಒಂದು ರೀತಿ ಕಪ್ಪು ಮಚ್ಚೆಗಳಾಗಿ ಇದು ಮಾರ್ಪಾಟಾಗ್ತವೆ. ಸೊ ಈ ಕಪ್ಪು ಮಚ್ಚೆ ಕಾಯಿಯೆಲ್ಲ ಪೂರ್ತಿ ಆವರಿಸ್ಕೊಂಡಿದ್ದಾದಮೇಲೆ ಅದನ್ನು ನಾವು ಮಾರ್ಕೆಟಿಗೆ ಅದನ್ನು ತಗೊಂಡೋಗೋಕ್ಕೆ ಬರೋದಿಲ್ಲ. ಸೊ ಈ ರೀತಿಯಾಗಿ ಹಣ್ಣು ಕೊಳೆಯುವಂಥ ರೋಗ ಬರುತ್ತೆ. ಸೊ ಇದನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕು ಅಂತಂದರೆ, ಸೊ ಮೊದಲನೇದಾಗಿ ಈಗ ಎಲ್ಲ ರೈತ ಬಂಧರು ಸಹ ಮಲ್ಚಿಂಗ್ ಪದ್ಧತಿಯನ್ನು ಬಳಕೆ ಮಾಡ್ತಾ ಇದ್ದಾರೆ. ಇದು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕ್ರಮ. ಸೊ ಯಾಕೆಂದರೆ ಇದರಿಂದ ಮಣ್ಣಲ್ಲಿರ್ತಕ್ಕಂಥ ಈ ರೋಗಾಣುಗಳು ಕಾಯಿಗಳ ಮೇಲೆ ಬರೋದಕ್ಕೆ ಅವಕಾಶ ಆಗೋದಿಲ್ಲ. ಆಮೇಲೆ ಅದರ ಜೊತೆಗೆ ಸ್ಟೇಕಿಂಗ್ ಅಂದರೆ ಗಿಡವನ್ನು ಬಳ್ಳಿ ಕಟ್ಟೋವಂಥ ಪದ್ಧತಿ ಏನಿದೆ ಅದನ್ನು ನಾವು ಅಚ್ಚುಕಟ್ಟಾಗಿ ಮಾಡ್ಕೋಬೇಕು. ಯಾಕೆಂದರೆ ಕಾಯಿಗಳನ್ನ ಕೆಳಗಡೆಗೆ ಬೀಳೋ ಥರ ಏನಾದರೂ ಬಿಟ್ಬಿಟ್ರೆ ಮತ್ತು ಈ ಹಣ್ಣು ಕೊಳೆ ರೋಗ ಬರುವಂಥ ಸಂಭವ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ಟೇಕಿಂಗನ್ನು ನಾವು ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ. ಮತ್ತು ಕೆಲವು ಶಿಲೀಂಧ್ರನಾಶಕಗಳನ್ನು ಸಹ ನಾವು ಸಿಂಪಡಣೆ ಮಾಡ್ಕೋಬೇಕಾಗುತ್ತೆ. ಉದಾಹರಣೆಗೆ ಹೇಳೋದಾದರೆ ಮೆಟ್ಲಾಕ್ಸಲ್ ಮ್ಯಾಂಕೋಜೆಬ್, ಸೊ ಇದನ್ನು 2 ಗ್ರಾಮ್ 1 ಲೀಟರ್ ನೀರಿಗೆ, ಸೊ ಈ ರೀತಿಯ ಶಿಲೀಂಧ್ರನಾಶಕಗಳನ್ನ ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಈ ಹಣ್ಣು ಕೊಳೆ ರೋಗವನ್ನು ನಾವು ಕಡಿಮೆ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಎಲೆಗಳ ಮೇಲೆ ಬರ್ತಕ್ಕಂಥ ರೋಗ ಅಂತಂದರೆ ಬೂದಿ ರೋಗ. ಸೊ ಅದನ್ನು ನಾವು ಪೌಡ್ರಿ ಮಿಡ್ಲಿವ್ ಅಂತಂದೇಳಿ ಹೇಳ್ತೀವಿ. ಈ ವಾತಾವರಣದಲ್ಲಿ ಸ್ವಲ್ಪ ಡ್ರೈ ಕಂಡೀಷನ್ಸ್ ಇದ್ದಾಗ ಮತ್ತು ನೈಟ್ ಟೆಂಪರೇಚರ್ ಸ್ವಲ್ಪ ಕಡಿಮೆ ಇದ್ದಾಗ ಈ ಬೂದಿ ರೋಗ ಬರ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಸೊ ಈ ಬೂದಿ ರೋಗ ಬಂದಾಗ ಏನಾಗುತ್ತೆ ಅಂತಂದರೆ ಎಲೆಗಳ ಮೇಲ್ಭಾಗ ಲಘು ಹಳದಿ ಬಣ್ಣದಿಂದ ಕೂಡಿರ್ತದೆ ಮತ್ತು ತಳಭಾಗದಲ್ಲಿ ಬೂದಿಯ ಒಂದು ಪದರ. ಸೊ ನಾವು ಎಲೆಗಳ ಮೇಲ್ಭಾಗದಲ್ಲಿ ಲಘು ಹಳದಿ ಬಣ್ಣದ ಮಚ್ಚೆಗಳು ಕಾಣಿಸ್ಕೊಳ್ಳುತ್ತವೆ ಮತ್ತು ಎಲೆಯ ತಳಭಾಗದಲ್ಲಿ ಬೂದು ಬಣ್ಣ ಒಂದು ರೀತಿಯ ಒಂದು ಪದರವನ್ನು ಸೊ ನಾವು ಗಮನಿಸ್ಬೋದು. ಸೊ ಇದನ್ನು ನಾವು ಹತೋಟಿ ಮಾಡ್ಕೋಬೇಕಂತಂದರೆ ವೆಟಬಲ್ ಸಲ್ಫರ್ ಅಂತ ಏನು ಶಿಲೀಂಧ್ರನಾಶಕ ಸಿಗುತ್ತೆ ಅದನ್ನು 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸೊ ಸಿಂಪಡಣೆ ಮಾಡ್ಕೋಬೇಕಾಗುತ್ತೆ. ಅಥವಾ ಹೆಕ್ಸಾಕೊನಜೋಲ್ ಅಂತ ಸಿಗುತ್ತೆ, ಸೊ ಇದು 3 ml 1 ಲೀಟರ್ ನೀರಿಗೆ. ಸೊ ಇದನ್ನು ಸಿಂಪಡಣೆ ಮಾಡೋದ್ರಿಂದ ಈ ಬೂದಿ ರೋಗವನ್ನು ಹತೋಟಿ ಮಾಡ್ಕೋಬೋದು. ಹಾಗೆಯೇ ಟೊಮೆಟೊ ಬೆಳೆಗೆ ಹಲವಾರು ಶಿಲೀಂಧ್ರಗಳಿಂದ ಎಲೆ ಚುಕ್ಕೆ ರೋಗಗಳು ಬರ್ತವೆ. ಸೊ ಈ ಎಲೆ ಚುಕ್ಕೆ ರೋಗಗಳು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಹಾನಿಯನ್ನು ಉಂಟು ಮಾಡ್ತವೆ. ಸೊ ಈ ಎಲೆ ಚುಕ್ಕೆ ರೋಗಗಳು ಬೆಳೆಗೆ ಬಂದಾಗ ಏನಾಗುತ್ತೆ, ಇಳುವರಿಯಲ್ಲಿ ಗಮನಾರ್ಹವಾದಂಥ ಒಂದು ಕುಸಿತ ಕಂಡುಬರುತ್ತೆ. ಯಾಕೆಂದರೆ ಈ ಎಲೆಗಳಲ್ಲಿ ಆಹಾರ ಉತ್ಪತ್ತಿ ಈ ಎಲೆ ಚುಕ್ಕೆ ರೋಗದಿಂದ ತುಂಬ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಗಿಡಗಳು ಸಹ ಆರೋಗ್ಯವಾಗಿ ಇರೋದಿಲ್ಲ ಮತ್ತು ಒಳ್ಳೆಯ ಇಳುವರಿ ಸಹ ಬರೋದಿಲ್ಲ. ಈ ಎಲೆ ಚುಕ್ಕೆ ರೋಗನ ನಾವು ಯಾವ ರೀತಿ ಹತೋಟಿ ಮಾಡ್ಕೋಬೇಕು ಅಂತಂದರೆ, ಈ ಬೆಳೆ ನಾಟಿ ಮಾಡಿದಂಥ ಒಂದು 4-5 ವಾರಗಳ ನಂತರ ಸೊ ಮ್ಯಾಂಕೋಜೆಬ್ 2 ಗ್ರಾಮ್ 1 ಲೀಟರ್ ನೀರಿಗೆ ಅಥವಾ ಕ್ಲೋರೋಥಲನಿಲ್ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಅಥವಾ ಪ್ರೋಪಿನೆಬ್ ಸೊ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ. ಸೊ ಇವುಗಳಲ್ಲಿ ಯಾವುದಾದ್ರೂ ಒಂದು ಶಿಲೀಂದ್ರನಾಶಕವನ್ನು ನಾವು ಸಿಂಪಡಣೆ ಮಾಡಿ ಸೊ ಈ ರೋಗವನ್ನು ಹತೋಟಿ ಮಾಡ್ಕೋಬಹುದು. ಹಾಗೆ ಇನ್ನೊಂದು ಚಿಬ್ಬು ರೋಗ ಅಂತ ಬರುತ್ತೆ, ಅಂದರೆ ಇದನ್ನು ಇಂಗ್ಲೀಷಲ್ಲಿ ಆಂಥ್ರಾಕ್ನೋಸ್ ಅಂತ ಹೇಳ್ತೀವಿ. ಅದೇ ಇದು ಸಾಮಾನ್ಯ ಏನು ಹಣ್ಣುಗಳು ಆಗುವಂಥ ಟೈಮಲ್ಲಿ ಇದು ರೋಗ ಬರುತ್ತೆ. ಸೊ ಈ ಕಾಯಿಗಳು ಒಂದು ರೀತಿ ಮೆತ್ತಗಾಗಿ ಕೊಳೆಯುವಂಥ ಸಂಭವ ಇರುತ್ತೆ. ಸೊ ಇದಕ್ಕೂ ಸಹ ನಾವು ಈ ಏನು ಹಾರ್ವೆಸ್ಟ್ ಮಾಡೋದಕ್ಕೆ ಮುಂಚೆ ನಾನು ಈಗಾಗಲೇ ಹೇಳಿರ್ತಕ್ಕಂಥ ಶಿಲೀಂದ್ರನಾಶಕಗಳು ಏನಿದೆ ಸೊ ಅವುಗಳನ್ನು ಸಿಂಪಡಣೆ ಮಾಡೋದ್ರಿಂದ ಸೊ ಈ ಚಿಬ್ಬು ರೋಗವನ್ನು ಸಹ ನಾವು ಹತೋಟಿ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ಟೊಮೆಟೋಗೆ ಬರ್ತಕ್ಕಂಥ ಹಲವಾರು ಶಿಲೀಂದ್ರ ರೋಗಗಳು ಏನಿದೆ ಸೊ ಇವುಗಳನ್ನು ನಾವು ಕರೆಕ್ಟಾಗಿ ಗುರುತಿಸಿಕೊಂಡು ಸೊ ಯಾವ ಶಿಲೀಂದ್ರ ರೋಗ ಸೊ ಇದಕ್ಕೆ ಯಾವ ಔಷಧಿಯನ್ನು ಸಿಂಪಡಣೆ ಮಾಡಬೇಕು ಸೊ ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಂಡು ಸೊ ನಾವು ಔಷಧಿಗಳನ್ನು ಸಿಂಪಡಣೆ ಮಾಡಿದರೆ ಈ ಶಿಲೀಂದ್ರ ರೋಗಗಳನ್ನು ನಾವು ನಿಯಂತ್ರಣ ಮಾಡ್ಕೋಬಹುದು. ಸರ್, ಈಗ ರೈತ ಬಾಂಧವರು ಈ ಒಂದು ಟೊಮೆಟೊ ಬೇಸಾಯ ಪದ್ಧತಿನ ಯಾವಾಗ ಈಗ ಮುಂಗಾರು ಹಿಂಗಾರು ಈ ಥರ ಬೆಳೆಯೋ ಪದ್ಧತಿ ಕಡಿಮೆ ಇದೆ ಅಂದರೆ ಈಗ ಯಾಕಂದರೆ ಈ 365 ದಿನಾನು ಈ ಒಂದು ಟೊಮೆಟೊ ಬೆಳೆ ಬೇಕು, ಟೊಮೆಟೊ ಬೇಕಾಗ್ತದೆ, ಬೆಳೀತಾರೆ, ಬೆಳೆಯೋಕ್ಕೂ ಕೂಡ ಅವಕಾಶ ಇದೆ. ಈ ಸಂದರ್ಭದಲ್ಲಿ ಈಗ ವರ್ಷದಲ್ಲಿ ಸಾಮಾನ್ಯವಾಗಿ 3-4 ಬೆಳೆ ಬೆಳೆಯಂತ ಒಬ್ಬ ರೈತರು ಕೂಡ ಇದ್ದಾರೆ. ಈಗ ಯಾಕೆಂದ್ರೆ ಈಗ ಟೊಮೆಟೊ 2-3 ತಿಂಗಳ ಬೆಳೆ ಇದು. ಹೌದು, ಈ ಒಂದು 3-4 ಬೆಳೆ ಬೆಳೆಯಂತ ಒಂದು ಸಂದರ್ಭ ಇದ್ರೂ ಕೂಡ ನಮ್ಮ ರೈತರು ಇಲ್ಲಿ ನಷ್ಟ ಎಷ್ಟಾಗ್ತದೆ ಮತ್ತೆ ಈಗ ಮುಂಬರುವ ರೋಗಗಳು ಯಾವುದು ಅನ್ನೋದು ಕೂಡ ಅವರಿಗೆ ಅರಿವಿಗೆ ಬಂದ್ಬಿಡ್ತದೆ. ಹೌದಲ್ಲ ಸರ್? ಹೌದೌದು. ತಮ್ಮದೇ ಆದ ಒಂದು ಅನುಭವದಿಂದನೂ ಕೂಡ ಅವರು ನಿಯಂತ್ರಣ ಮಾಡಿಕೊಳ್ಬಹುದಲ್ಲ. ಹೌದೌದು. ಈಗ ಇಲ್ಲಿ ನಮ್ಮ ಟೊಮೆಟೊ ಬೆಳೀತಾ ಇರ್ತಕ್ಕಂಥ ರೈತರು ಏನಿದೆ ತಾವು ಹೇಳಿದ ಹಾಗೆ ಸೊ ಎಷ್ಟೋ ವರ್ಷಾನುಗಟ್ಟಲೆಯಿಂದ ಟೊಮೆಟೊ ಬೆಳೆನ ಬೆಳೀತಾ ಇದ್ದಾರೆ ಮತ್ತೆ ವರ್ಷ ಪೂರ್ತಿ ಸೊ ಇದನ್ನು ಒಂದು ರೀತಿ ನಾವು ಏನಂತ ಹೇಳ್ಬೋದು ಬ್ಯಾಚ್ ಸಿಸ್ಟಮ್ ಅಂತ ಹೇಳ್ಬೋದು. ಅಂದರೆ ನಮ್ಮ ರೈತರ ಒಂದು ಆಶಾಭಾವನೆ ಏನು ಅಂತಂದರೆ ಅಟ್ಲೀಸ್ಟ್ ಒಂದು ಕ್ರಾಪಲ್ಲಿ ಅದು ಏನಾದರೂ ಮಾರ್ಕೆಟ್ ರೇಟ್ ಸಿಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೆಕ್ಸ್ಟ್ ಬ್ಯಾಚ್ಗಾದರೂ ಸಿಗಲಿ ಸೊ ಅನ್ನೋ ಒಂದು ಉದ್ದೇಶದಿಂದ ರೈತರು ಅದೇ ರೀತಿ ಬ್ಯಾಚ್ ಥರ ಮಾಡಿಕೊಂಡು ವರ್ಷ ಪೂರ್ತಿ ಇದನ್ನು ಬೆಳೀತಾ ಇರ್ತಾರೆ. ಸೊ ಆದರೆ ಈ ಥರ ಮಾಡೋ ಅಂಥ ಟೈಮಲ್ಲಿ ಏನಾಗುತ್ತೆ ಈ ಹಳೆ ತೋಟದ ಪಕ್ಕ ಹೊಸ ತೋಟವನ್ನು ನಾವು ಹಾಕಬಾರ್ದು. ಸುಮಾರು ಜನ ರೈತರು ಈ ತಪ್ಪನ್ನು ಮಾಡ್ತಾ ಇರ್ತಾರೆ. ಯಾಕಂದರೆ ಅಲ್ಲಿ ಇದು ಹಳೆ ತೋಟದಲ್ಲಿ ಏನೇನು ರೋಗಗಳಿದೆ ಆ ರೋಗಗಳೆಲ್ಲ ಸಹ ಕೀಟಗಳು ಸೇರಿ ಹೊಸ ಬೆಳೆಗೆ ಅವು ವರ್ಗಾವಣೆ ಆಗ್ತವೆ ಬಂದ್ಬಿಡ್ತವೆ. ಸೊ ಇದರಿಂದ ನಿಮಗೆ ಹಳೆ ತೋಟದಲ್ಲಿ ರೋಗ ಬರೋದಕ್ಕೆ ಸ್ವಲ್ಪ ಲೇಟ್ ಆಗಿದ್ರು ಸಹ ಹೊಸ ತೋಟದಲ್ಲಿ ತುಂಬ ಬೇಗನೆ ರೋಗಗಳು ಅಥವಾ ಕೀಟಗಳ ಹಾವಳಿ ಶುರುವಾಗಿಬಿಡುತ್ತೆ. ಸೊ ಹಾಗಾಗಿ ಸೊ ರೈತ ಬಾಂಧವರು ಇದನ್ನೊಂದು ಗಮನದಲ್ಲಿ ಇಟ್ಕೋಬೇಕು. ಸೊ ಯಾವುದೇ ಕಾರಣಕ್ಕೂ ತೋಟ ಇನ್ನೇನು ಮುಗಿದೋಗ್ತಾ ಇದೆ ಅಥವಾ ರೋಗಗಳಿದೆ ಅಂತ ತೋಟ ಪಕ್ಕದಲ್ಲೇ ಸೊ ಹೊಸ ಇದನ್ನ ಹಾಕೋದು ಬೇಡ, ಸ್ವಲ್ಪ ದೂರ ಹಾಕೋಬೇಕು. ಮತ್ತೆ ಹಳೆ ತೋಟವನ್ನು ಇಷ್ಟೇ ಅಂತರ ಹತ್ರ ಏನಿಲ್ಲ, ಯಾಕೆಂದರೆ ಒಂದು ತೋಟ ಕಂಪ್ಲೀಟ್ ಆಗಿ ಅದು ಏನು ಬೆಳೆಯ ಉಳಿಕೆಗಳಿರ್ತವೆ ಅದನ್ನೆಲ್ಲ ಸಂಪೂರ್ಣ ನಾಶ ಆಗಿದ್ದರೆ ಸೊ ಕ್ಲೀನ್ ಆಗಿದ್ದರೆ ಸೊ ಆಮೇಲೆ ಇನ್ನೊಂದು ಬೆಳೆಯನ್ನು ನಾವು ಬೆಳ್ಕೋಬೋದು. ಯಾಕೆಂದರೆ ಇದನ್ನೆಲ್ಲ ಹಾಗೆ ಬಿಟ್ಟು ಮತ್ತೆ ನಾವು ಮಾಡ್ಕೋ ಹೋದರೆ ಸೊ ಗಾಳಿ ಮುಖಾಂತರ ಈ ರೋಗಾಣುಗಳು ಹರಡ್ತವೆ. ಎಲ್ಲ ಸೊ ಇವನ್ನೆಲ್ಲ ನಾವು ಸಂಪೂರ್ಣ ನಾಶ ಮಾಡಿ ನಾವು ಇನ್ನೊಂದು ಬೆಳೆನ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೋಬೇಕು. ಮತ್ತೆ ಇನ್ನೊಂದೇನಂದ್ರೆ ಒಂದೇ ಭೂಮಿನಲ್ಲಿ ನಾವು ಪದೇ ಪದೇ ಟೊಮೆಟೋನೇ ಬೆಳಿಬಾರ್ದು. ಸೊ ಕಡಿಮೆ ಆಗ್ತದೆ, ರೋಗಗಳ ಜಾಸ್ತಿ ಆಗ್ತದೆ, ಅವಳಿನೂ ಜಾಸ್ತಿ ಆಗುತ್ತೆ. ಸೊ ಇದು ಬೆಳೆ ಬದಲಾವಣೆ ಕ್ರಾಪ್ ರೊಟೇಷನ್ ಅಂತ ಏನು ಹೇಳ್ತೀವಿ ಸೊ ಇದನ್ನು ಸಹ ನಾವು ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಕೆಲವು ನಾವು ಉದಾಹರಣೆಗಳು ಹೇಳೋದಾದರೆ ಈ ಟೊಮೆಟೊ ಬೆಳೆಗೆ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ಫ್ಯುಸೇರಿಯಂ ವಿಲ್ಟ್ ಅಂತ ಒಂದು ಬರುತ್ತೆ, ಆಮೇಲೆ ದುಂಡಾಣದಿಂದ ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಒಂದು ಬರುತ್ತೆ. ಸೊ ಈ ಎರಡು ರೋಗಾಣುಗಳು ಎಲ್ಲಿರ್ತವೆ? ಮಣ್ಣಲ್ಲೇ ಇರ್ತವೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಒಂದೇ ಭೂಮಿಯಲ್ಲಿ ಪದೇ ಪದೇ ಟೊಮೆಟೊ ಜೊತೆಗೆ ಇತರೆ ಕೆಲವು ಈ ಸೊಲ್ನೇಷಿಯಸ್ ಅಥವಾ ಬದನೆ ಜಾತಿಯ ಬೆಳೆಗಳು ಅಂತ ಹೇಳ್ತೀವಿ. ಸೊ ಉದಾಹರಣೆಗೆ ಆಲೂಗಡ್ಡೆ ಆಗಿರ್ಬೋದು, ಕ್ಯಾಪ್ಸಿಕಮ್ ಮೆಣಸಿನಕಾಯಿ ಆಗಿರ್ಬೋದು, ಅಥವಾ ಟೊಬ್ಯಾಕೋನು ಅದೇ ಒಂದು ಗುಂಪಿಗೆ ಬರುತ್ತೆ. ಸೊ ಈ ಬೆಳೆಗಳನ್ನು ಒಂದೇ ಭೂಮಿನಲ್ಲಿ ನಾವು ಪದೇ ಪದೇ ಬೆಳಿಬಾರ್ದು. ಸೊ ಇದು ವಿಶೇಷವಾಗಿ ಬ್ಯಾಕ್ಟೀರಿಯಲ್ ವಿಲ್ಟ್ಗೆ. ಸೊ ನಾನು ಈಗ ವಿಷಯನ ಹೇಳ್ತಾ ಇರ್ತಕ್ಕಂಥದ್ದು, ಈ ಬ್ಯಾಕ್ಟೀರಿಯಲ್ ವಿಲ್ಟ್ ಅನ್ನೋದು ಈ ಎಲ್ಲ ಬದನೆ ಜಾತಿಯ ಬೆಳೆಗಳಿಗೂ ಸಹ ಇದು ಬರುತ್ತೆ. ಇದು ಮಣ್ಣಲ್ಲಿರುತ್ತೆ. ಸೊ ಹೂವು ಅಥವಾ ಫ್ಲವರಿಂಗ್ ಟೈಮ್ಗೆ ಕರೆಕ್ಟಾಗಿ ಗಿಡಗಳು ಫೀಲ್ಡಲ್ಲಿ ಅಲ್ಲಲ್ಲಿ ಒಣಗೋದಕ್ಕೆ ಶುರುವಾಗ್ತವೆ. ಸೊ ಇದು ಈ ಬ್ಯಾಕ್ಟೀರಿಯಾ ಬೇರಿನ ಮುಖಾಂತರ ಗಿಡಕ್ಕೆ ಎಂಟ್ರಿ ಆಗಿ, ಸೊ ಅಲ್ಲಿ ಅದು ಸಂತಾನೋತ್ಪತ್ತಿ ಜಾಸ್ತಿ ಆಗಿ, ಆಮೇಲೆ ನೀರು ಗಿಡಕ್ಕೆ ನಳಿಕೆಗಳು ಇರ್ತಾವಲ್ಲ, ಸೊ ಅದನ್ನು ಇದು ಬ್ಲಾಕ್ ಮಾಡ್ಕೊಳುತ್ತೆ. ಆವಾಗ ಯಾವಾಗ ನೀರು ಮೇಲೆ ಗಿಡಕ್ಕೆ ಸಿಗೋದಿಲ್ವೋ ಆವಾಗ ಗಿಡಗಳು ಒಣಗೋದಕ್ಕೆ ಶುರುವಾಗ್ತವೆ. ಇದು ಬ್ಯಾಕ್ಟೀರಿಯಲ್ ವಿಲ್ಟ್. ಸೊ ಇಲ್ಲಿ ನಾವು ಈ ಬೆಳೆ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಆಮೇಲೆ ಈ ಬ್ಯಾಕ್ಟೀರಿಯಾ ಏನಾಗುತ್ತೆ, ಈ ಮಣ್ಣಿನಲ್ಲಿ ಈಗ ಮಳೆ ಬಿದ್ದರೆ ಈ ಮಳೆ ನೀರು ಎಲ್ಲೆಲ್ಲಿ ಹೋಗುತ್ತೋ ಆ ಮಳೆ ನೀರಿನ ಮುಖಾಂತರ ಸಹ ಈ ಬ್ಯಾಕ್ಟೀರಿಯಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುತ್ತೆ. ಆಮೇಲೆ ಕೆಲವೊಂದೇ ರೈತರು ಈ ಕೆಲವು ಕಡೆ ಈಗಲೂ ನೀರು ಹಾಯಿಸೋ ಪದ್ಧತಿಯನ್ನೇ ಕೆಲವರು ಮಾಡ್ತಾ ಇರ್ತಾರೆ. ತುಂಬ ಜನ ಡ್ರಿಪ್ಪನ್ನು ಅಳವಡಿಕೆ ಮಾಡ್ಕೊಂಡಿದ್ದಾರೆ, ಬಟ್ ಕೆಲವರು ಈ ನೀರನ್ನು ಹಾಯಿಸೋ ಪದ್ಧತಿ ಇಟ್ಕೊಂಡಿದ್ದಾರೆ. ಸೊ ಅಂಥ ಟೈಮಲ್ಲೂ ಸಹ ಈ ಮಣ್ಣಿನಲ್ಲಿರ್ತಕ್ಕಂಥ ಈ ರೋಗಗಳು ಒಂದು ಜಾಗದಿಂದ ಇನ್ನೊಂದು ಕಡೆಗೆ ಹರಡುತ್ತೆ. ಈ ಬ್ಯಾಕ್ಟೀರಿಯಲ್ ವಿಲ್ಟನ್ನು ಯಾವ ರೀತಿ ನಾವು ಸಮಗ್ರವಾಗಿ ಹತೋಟಿ ಮಾಡ್ಕೋಬೇಕು ಅಂತಂದರೆ, ಸೊ ಮೊದಲನೇದಾಗಿ ಬದನೆ ಜಾತಿಯ ಬೆಳೆಗಳನ್ನು ಒಂದೇ ಜಮೀನಿನಲ್ಲಿ ಬೆಳಿಬಾರ್ದು ಒಂದು. ಸೊ ಆಮೇಲೆ ಟ್ರೈಕೋಡರ್ಮ ಮತ್ತು ಸೂಡಮನಾಸ್. ಸೊ ಇದು ನಮ್ಮ ಸಸ್ಯರೋಗಶಾಸ್ತ್ರ ವಿಭಾಗದ ಪ್ರಯೋಗಾಲಯದಲ್ಲೂ ಸಹ ನಾವು ರೈತರಿಗೆ ಇದನ್ನು ಸರಬರಾಜು ಮಾಡ್ತಾ ಇದ್ದೀವಿ. ಸೊ ಈ ಟ್ರೈಕೋಡರ್ಮ ಮತ್ತು ಸೂಡಮನಾಸ್ ಈ ಜೈವಿಕ ಜೀವಾಣುಗಳು ಏನಿದೆ, ಸೊ ಇದನ್ನು ನಾವು ಬೆಳೆಗೆ ಫೀಲ್ಡ್ಗೆ ಅಥವಾ ಡ್ರಿಪ್ ಮುಖಾಂತರ ಸೊ ಕೊಡೋದ್ರಿಂದ ಈ ಒಂದು ಬ್ಯಾಕ್ಟೀರಿಯಲ್ ವಿಲ್ಟನ್ನು ಕಡಿಮೆ ಮಾಡ್ಕೋಬೋದು. ಮತ್ತು ಇಲ್ಲಿ ರಾಸಾಯನಿಕಗಳನ್ನು ಬಳಸ್ಕೊಂಡು ಯಾವ ರೀತಿ ಬ್ಯಾಕ್ಟೀರಿಯಲ್ ವಿಲ್ಟನ್ನು ನಿರ್ವಹಿಸಿ ಮಾಡ್ಕೋಬೋದು ಅಂತಂದರೆ, ಸ್ಟ್ರೆಪ್ಟೋಸೈಕ್ಲಿನ್ ಅರ್ಧ ಗ್ರಾಮು ಜೊತೆಗೆ ಕಾಪರ್ ಆಕ್ಸಿಕ್ಲೋರೈಡ್ 3 ಗ್ರಾಮು, ಸೊ ಎರಡು ಮಿಶ್ರಣ ಮಾಡಿಕೊಂಡು ಸೊ ರೋಗ ಬಂದಿರುವಂಥ ಗಿಡಗಳಿಗೆ ಜೊತೆಯಲ್ಲಿ ಸುತ್ತಮುತ್ತಲು ಚೆನ್ನಾಗಿರ್ತಕ್ಕಂಥ ಗಿಡಗಳಿಗೆ ಸೊ ಡ್ರೆಂಚ್ ಮಾಡೋದ್ರಿಂದ ಈ ಒಂದು ಬ್ಯಾಕ್ಟೀರಿಯಲ್ ವಿಲ್ಟನ್ನು ನಾವು ನಿರ್ವಹಣೆ ಮಾಡ್ಕೋಬೋದು. ಸೊ ಅದೇ ರೀತಿ ನಾನು ಆಗಲೇ ಫ್ಯುಸೇರಿಯಂ ವಿಲ್ಟು ಅಂತ ಹೇಳಿದೆ. ಸೊ ಫ್ಯುಸೇರಿಯಂ ವಿಲ್ಟು ಬಂದಾಗ ಗಿಡಗಳು ಅಷ್ಟು ಬೇಗನೆ ಸಾಯೋದಿಲ್ಲ. ಬ್ಯಾಕ್ಟೀರಿಯಲ್ ವಿಲ್ಟ್ಗೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಸಾಯೋದು ಸ್ವಲ್ಪ ನಿಧಾನ ಆಗುತ್ತೆ. ಎಲೆಗಳು ಹಳದಿ ವರ್ಣಕ್ಕೆ ತಿರುಗುವಂಥ ಸಂಭವ ಇರುತ್ತೆ. ಸೊ ಇಲ್ಲೂ ಸಹ ನಾವು ಬಯೋಕಂಟ್ರೋಲ್ ಏಜೆಂಟ್ಸನ್ನು ಬಳಕೆ ಮಾಡ್ಕೋಬೋದು. ಜೊತೆಗೆ ಕೆಲವು ಶಿಲೀಂದ್ರನಾಶಕಗಳನ್ನು ನಾವು ಡ್ರೆಂಚ್ ಮಾಡೋದ್ರಿಂದ, ಬೆಳೆ ಪರಿವರ್ತನೆ ಮಾಡೋದ್ರಿಂದ ಸೊ ಈ ರೋಗವನ್ನು ನಾವು ಹತೋಟಿ ಮಾಡ್ಕೋಬೋದು. ಸೊ ಇದರ ಜೊತೆಗೆ ಈ ಟೊಮೆಟೊ ಬೆಳೆಯಲ್ಲಿ ನೆಮಟೋಡ್ಸ್ ಅಂದರೆ ಬೇರುಗಂಟು ಜಂತು ಹುಳು ಅಂತ ಬರುತ್ತೆ. ಸೊ ಇದು ಮತ್ತೆ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಹುಳು, ಬೇರುಗಳಿಗೆ ಅಂಟಿಕೊಂಡು ರಸ ಹೀರಿ ಗಂಟುಗಳಾಗಿ ಮಾರ್ಪಾಡು ಮಾಡಿರುತ್ತೆ. ಇದರಿಂದ ಗಿಡಗಳು ತುಂಬ ಕುಬ್ಜವಾಗ್ತವೆ, ಒಂದು ರೀತಿ ಯೆಲ್ಲೋ ಕಲರ್ ಟನ್ ಆಗಿಬಿಟ್ಟು ಗಿಡಗಳು ಕ್ರಮೇಣ ಸಾಯ್ತವೆ. ಸೊ ಇದು ನೆಮಟೋಡ್ಸ್. ಸೊ ಇದಕ್ಕೆ ನಾವು ಸಮಗ್ರ ಈ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ಸನ್ನು ಬಳಕೆ ಮಾಡಿಕೊಂಡು ನಿರ್ವಹಣೆ ಮಾಡ್ಕೋಬೇಕಾಗುತ್ತೆ. ಬೇಸಿಗೆಯಲ್ಲಿ ಭೂಮಿಯನ್ನು ಚೆನ್ನಾಗಿ ಆಳವಾಗಿ ಉಳುಮೆ ಮಾಡಿ ಬಿಟ್ಟಾಗ ಈ ನೆಮಟೋಡ್ ಸಂತತಿ ಏನಿದೆ ಇದು ಗಮನಾರ್ಹವಾಗಿ ಕಡಿಮೆ ಆಗುತ್ತೆ. ಆಮೇಲೆ ನಾವು ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಸಹ ಮಧ್ಯದಲ್ಲಿ ಬೆಳ್ಕೋಬೇಕಾಗತ್ತೆ. ಆಮೇಲೆ ಚೆಂಡು ಹೂವನ್ನು ಪ್ರತಿ 16 ಸಾಲು ಟೊಮೆಟೊ ಬೆಳೆಗೆ ಒಂದು ಸಾಲು ಅಥವಾ 2 ಸಾಲು ಚೆಂಡು ಬೆಳೆಯುವಂತ ಪದ್ಧತಿಯನ್ನ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಟೈಕೋಡರ್ಮ ಸೋಡೋಮನಾಸು, ಆಮೇಲೆ ಇನ್ನೊಂದು ಫೆಸ್ಲೋಮೈಸಿಸ್ ಲೇಸಿನಸ್ ಅಂತ ಬಯೋಕಂಟ್ರೋಲ್ ಏಜೆಂಟ್ ಸಿಗುತ್ತೆ. ಸೊ ಇದನ್ನ ನಾವು ಬಳಸ್ಕೋಬಹುದು. ಮತ್ತೆ ಕೆಲವು ನೆಮೆಟಿಸೈಡ್ಸ್ ಸಹ ಮಾರ್ಕೆಟ್ನಲ್ಲಿ ಲಭ್ಯ ಇದೆ, ಕಾರ್ಬೋಫರಾನ್, ಫ್ರೋಡಾನು. ಸೊ ಅದ್ರ ಜೊತೆಗೆ ಕೆಲವು ಹೊಸ ನೆಮೆಟಿಸೈಡ್ಸ್ ಎಲ್ಲ ಲಭ್ಯ ಇದೆ. ಆಮೇಲೆ ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಇವನ್ನೆಲ್ಲ ಮಣ್ಣಿಗೆ ಸೇರಿಸ್ತಕ್ಕಂಥದ್ದು. ಈ ರೀತಿ ಸಮಗ್ರ ಎಲ್ಲ ಕ್ರಮಗಳನ್ನು ನಾವು ಅನುಸರಿಸಿ ಮಾಡಿಕೊಂಡು ಈ ಬೇರುಗಂಟು ಜಂತು ಅಥವಾ ನೆಮಟೋಡ್ ಪಾಪ್ಯುಲೇಷನನ್ನು ಕಡಿಮೆ ಮಾಡ್ಕೋಬಹುದು. ಡಾಕ್ಟರ್ ದೇವರಾಜ್ ಸರ್ ಅವ್ರ ಜೊತೆಗೆ ತಾವು ಮಾತಾಡಬೇಕಂದ್ರೆ ಅವರ ಮೊಬೈಲ್ ಸಂಖ್ಯೆಯನ್ನು ಹೇಳ್ತೇವೆ, ದಯವಿಟ್ಟು ಬರೆದುಕೊಳ್ಳ್ರಿ. 9408 3661. ಇನ್ನೊಮ್ಮೆ ಹೇಳ್ತಾರೆ ಕೇಳಿ, 9408386651. ಕೇಳಿದ್ರಲ್ಲ ರೈತ ಬಾಂಧವರೇ, ರೈತ ಬಾಂಧವರಿಗೆ ಅತಿ ಮಹತ್ವವಾದ ಮಾಹಿತಿಯನ್ನ ಡಾಕ್ಟರ್ ದೇವರಾಜ್ ಸರ್ ಅವರು ನೀಡಿದ್ರು. ಆಯ್ತು ಡಾಕ್ಟರ್ ದೇವರಾಜ್ ಸರ್, ಪ್ರಸ್ತುತ ರೈತ ಬಾಂಧವರು ಟೊಮೆಟೊ ಬೆಳೆಯಲ್ಲಿ ಶಿಲೀಂಧ್ರ ರೋಗಗಳು ಮತ್ತು ಅವುಗಳ ಹತೋಟಿ ಕ್ರಮದ ಕುರಿತು ಅತಿ ಮಹತ್ವವಾದ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ನೀಡಿದಿರಿ. ತಮಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಟೊಮೆಟೊ ಬೆಳೆಗೆ ತಗುಲುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮ ಈ ಕುರಿತು ಡಾಕ್ಟರ್ ದೇವರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಚಗೌಡ. ಈಗ ಕೇಳಿ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಭಜನೆ ಪದ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ

ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ನಾಳಿನ ಕಾರ್ಯಕ್ರಮದಲ್ಲಿ ಸಸ್ಯ ತಳಿ ರಕ್ಷಣೆ